ನಾದ ಬ್ರಹ್ಮಮಯೇ ನಾದ ಬ್ರಹ್ಮಮಯೇ ಮಾನಸ ನಾಳೀಗತೆಯುಣತು ಮನಶ್ವರ ನಾದ ಬ್ರಹ್ಮಮಯೇ ನಾವಿನ್ನಡ ಮಾಡು ನಾದ ಬ್ರಹ್ಮಮಯೇ ನಾದ ಬ್ರಹ್ಮಮಯೇ ಮಾನಸ ನಾಳೀಗತೆಯುಣತು ಮನಶ್ವರ ನಾದ ಬ್ರಹ್ಮಮಯೇ ತಂದಿಗಳ ಜಾತಿಯ ಪ್ರಪಂಚ ಮಲ್ಲೋ ನಿನ್ನ ನಿಂದೆ ಮಣಿ ವೀಣ ತಳುಗುಂಬೋ ನೀ ತಳುಗುಂಬೋಳದು ತಳಿತು ನಿಲ್ಕುಂದ ಸ್ವರಗಳು ತಳಿತು ಪೂಕುಂದ ಜ್ಞಾನರು ಮತ್ತು ಕಣಮಲ್ಲೋ ನಾದ ಬ್ರಹ್ಮಮಯೇ ಇಲಾಗವೇ ಹೂವಿಡುಂ ತರಳ ತಾರಕಗಳ ದಿಲೇಶ್ವರಂಗ ಸ್ವರ ದೀಪ್ತಿಗಳು ನಿಂದೆ ವಲ್ಲವಿಲೆತ್ರ ಪಲ್ಲವಿಗಳೆತ್ರ ಎತ್ರ ಚರಣಗಳು ಸ್ವಂತ ರಾಂಗುಲಿಗೆ ತೊಟ್ಟು ನತ್ತು ಮರು ಬಿಂದು ನಾನರಿಯ ಬಿಂದು ನಾನ್ ನಿಂದೆ ಮಾರಿ ಇದು ಜಾತಿರಾವು ನಿಂದೆ ದಂತ ಸುಗಂಧ ಮಣಿವು ನಾನ್ ದಂತ ಸುಗಂಧ ಮಣಿವು ನಾದ ಬ್ರಹ್ಮಮಯೇ ಮಾನಸ ನಾಳೀಗತೆಯುಣರ್ತು ಮನಶ್ವರ ನಾದ ಬ್ರಹ್ಮಮಯೇ